ಗದ್ದೆಯನ್ನು ನಾವು ಸಿದ್ಧತೆ ಮಾಡಿಕೊಂಡು ಕೆಸರು ಗದ್ದೆಗೆ ಡ್ರಮ್ ಸೀಡರ್ ಸಹಾಯದಿಂದ ಭತ್ತವನ್ನು ಬಿತ್ತನೆ ಮಾಡಿಬಿಡ್ತೀವಿ. ಆ ಸಂದರ್ಭದಲ್ಲಿ ಭತ್ತನೂ ಹುಟ್ಟುತ್ತೆ, ಅದ್ರ ಜೊತೆಗೆ ಕಳೆನೂ ಹುಟ್ಟುತ್ತೆ. ಸೊ ಕಳೆಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತಂದರೆ ನಮಗೆ ಅಲ್ಲಿ ಅದನ್ನು ಸರಿಯಾಗಿ ನಿಯಂತ್ರಿಸಲಿಲ್ಲ ಅಥವಾ ಕಳೆಗಳ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಆ ಭತ್ತನೇ ಹೊರಟೋಗುತ್ತೆ, ನಮಗೆ ಬೆಳೆನೇ ಕಂಪ್ಲೀಟ್ ಲಾಸ್ ಆಗಿಬಿಡ್ತದೆ. ಹಾಗಾಗಿ ಕಳೆಗಳ ನಿಯಂತ್ರಣನೇ ಇಲ್ಲಿ ದೊಡ್ಡ ಸಮಸ್ಯೆ ನಮಗೆ. ಈ ಕಳೆಗಳನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ನಾವು ಮೊದಲಿಂದನೇ ನಾವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ಹಾಗಾಗಿ ಒಂದು ಮಾಗಿ ಉಳುಮೆ ಭಾಳ ಅವಶ್ಯಕತೆ. ಎರಡನೇದಾಗಿ ಕಳೆ ಬ್ಯಾಂಕಿನ ನಾಶವನ್ನು ಮಾಡಬೇಕಾಗತ್ತೆ. ಈ ಕಳೆ ಬ್ಯಾಂಕ್ ಅಂದ್ರೆ ಏನು ಅಂತಂದರೆ, ಈಗ ನಾವು ಬೆಳೆ ಯಾವುದೋ ಭತ್ತ ಬೆಳಿತೀವಿ, ಆ ಭತ್ತವನ್ನು ತಗೊಂಡು ನೀರಿಗಾಕ್ತು ಅಂತಂದರೆ ಅಥವಾ ಮಣ್ಣಿಗಾಕ್ತು ಅಂದರೆ ಎಲ್ಲ ಭತ್ತದ ಬೀಜಗಳು ಮೊಳಕೆ ಹೊಡೆದು ಬಿಡ್ತವೆ. ಆದರೆ ಕಳೆಗಳು ಆ ಥರ ಇಲ್ಲ ಸರ್. ಒಂದು ಕಳೆ ಅದರದ ಜೀವಮಾನದಲ್ಲಿ ಒಂದಷ್ಟು ಬೀಜಗಳನ್ನು ಉತ್ಪತ್ತಿ ಮಾಡಿ ನೆಕ್ಸ್ಟ್ ಜನರೇಷನ್ಗೆ ಬಿಟ್ಟೋಗ್ಬಿಡ್ತದೆ ಅದು ಮುಂದಿನ ತಲೆಮಾರಿಗೆ. ಆದರೆ ಒಂದು ಉದಾಹರಣೆಗೆ ಹೇಳ್ತೀನಿ, ಒಂದು ಯಾವುದೋ ಒಂದು ಕಳೆ 100 ಬೀಜಗಳನ್ನು ಉತ್ಪಾದನೆ ಮಾಡಿದೆ ಅಂದರೆ ಅದರಲ್ಲಿ 20% ಬೀಜಗಳು ಮಾತ್ರ ಒಂದು ಸೀಸನ್ ಗುಟ್ಟುತ್ತೆ. ಇನ್ನೊಂದು 20% ಬೀಜಗಳು ಇನ್ನೊಂದು ವಾತಾವರಣ, ಮಣ್ಣಿನಲ್ಲಿ ಏನೋ ಟೆಂಪರೇಚರ್ ವೇರಿಯೇಷನ್ಸ್ ಆಯ್ತು, ವಾತಾವರಣದಲ್ಲಿ ಏನೋ ಹ್ಯೂಮಿಡಿಟಿ ವೇರಿಯೇಷನ್ಸ್ ಆಯ್ತು, ಈ ತರ ಇನ್ನೊಂದು 20% ಹುಟ್ಟುತ್ತೆ. ಇನ್ನು ಕೆಲವು ಹುಟ್ಟಿದಂಥ ಕಳೆಗಳು ಇನ್ನೇನಾದರೂ 15 ದಿನ ಮಳೆ ಬರಲ್ಲ ಅಂತಂದ್ರೆ ಆಗ್ಬಿಡ್ತವೆ. ತಮ್ಮ ರಿಪ್ರೊಡಕ್ಟಿವ್ ಸ್ಟೇಜ್ನೇ ಅಂದ್ರೆ ಸಂತಾನೋತ್ಪತ್ತಿನೇ ಹಂತವನ್ನು ಪ್ರಿಪೋನ್ ಮಾಡ್ಕೊಂಡು ಒಂದಷ್ಟು ಬೀಜಗಳನ್ನ ಉತ್ಪಾದನೆ ಮಾಡಿ ಸತ್ತೋಗ್ತವೆ. ಸೊ ಈ ತರ ಎಲ್ಲ ಕಾರಣಕ್ಕೆ ಒಂದೇ ಗಿಡದಲ್ಲಿ ಬಂದಂತ ಕಳೆಗಳ ಬೀಜಗಳು ಒಂದೇ ಸಾರಿ ಹುಟ್ಟಲ್ಲ, ಹಾಗಾಗಿ ಹಂತ ಹಂತವಾಗಿ ಹುಟ್ಟುತ್ತವೆ. ಸೊ ನಾವೀಗ ಮಾಗಿ ಉಳುಮೆ ಮಾಡಿ ಆ ಟೈಮಲ್ಲಿ ಏನಾದ್ರು ಸ್ವಲ್ಪ ಮುಂಗಾರು ಮಳೆ ಬಂತು ಅಂದಾಗ ಆಗ ಒಂದಷ್ಟು ಬೀಜಗಳು ಹುಟ್ಟುತ್ತೆ, ಅದು ನೆಕ್ಸ್ಟ್ ಉಳುಮೆ ಟೈಮಲ್ಲಿ ಅದನ್ನ ಸಾಯಿಸ್ಬಿಡ್ಬೋದು. ಈ ಆ ಉಳುಮೆ ಟೈಮ್ ಆದ್ಮೇಲೆ ಇನ್ನೊಂದಷ್ಟು ಕಳೆಗಳ ಬೀಜಗಳು ಹುಟ್ಟುತ್ತೆ, ನೆಕ್ಸ್ಟ್ ಮುಂದಿನ ಕೆಸರು ಮಾಡುವಂಥ ಟೈಮಲ್ಲಿ ಅದನ್ನ ಸಾಯಿಸ್ಬೋದು. ಕೆಸರಾದ್ಮೇಲೆ ಕೆಲವು ಬೀಜಗಳು ಹುಟ್ಟುತ್ತೆ, ಅವನ್ನ ನೆಕ್ಸ್ಟ್ ಎರಡನೇ ಕೆಸರಿಗೆ ಅಥವಾ ನಾಟಿ ಮಾಡೋಕ್ಕೆ ಅಥವಾ ಬಿತ್ತನೆ ಮಾಡೋಕ್ಕಿಂತ ಮುಂಚಿನ ಕೆಸರಲ್ಲಿ ಅದು ಸತ್ತೋಗುತ್ತೆ. ಈ ರೀತಿ ಹಂತ ಹಂತವಾಗಿ ನಾವು ಕೆಸರು ಅಥವಾ ಉಳುಮೆ ಮಾಡೋದ್ರಿಂದ ಮಣ್ಣಿನಲ್ಲಿ ಶೇಖರಣೆಗೊಂಡಿರ್ತಕ್ಕಂಥ ಕಳೆ ಬೀಜಗಳ ಬ್ಯಾಂಕ್ ನಶಿಸಿ ಹೋಗ್ತಾ ಇರ್ತದೆ. ಸೊ ಈ ರೀತಿನೂ ಕೂಡ ನಾವು ಕಳೆಯನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಅನಂತರ ಬಿತ್ತನೆಗೆ, ಅದು ಡ್ರಮ್ ಸೀಡಿಂಗ್ ಅಲ್ಲಿ ಏನಾದರೂ ನೀವು ಭತ್ತ ಬಿತ್ತನೆ ಮಾಡ್ತೀವಿ ಅಂದರೆ 15-20 ದಿನಗಳ ಮುಂಚೆ ಒಂದು ಕೆಸರನ್ನು ಮಾಡಬೇಕಾಗತ್ತೆ. ಸೊ ಒಂದು ಆಳವಾದ ಉಳುಮೆ ಮಾಡಿ ಬಿತ್ತನೆ ಮಾಡೋಕ್ಕಿಂತ 15-20 ದಿನಗಳ ಮುಂಚೆ ಒಂದು ಕೆಸರು ಗದ್ದೆಯನ್ನು ಮಾಡೋದಾದರೆ ಆ ಟೈಮಲ್ಲಿ ಏನಾಗುತ್ತೆ, ಎಲ್ಲ ಹಸಿರು ಕಳೆಗಳು ಅಥವಾ ಬೆಳೆಯ ಕುಳೆಗಳು ಎಲ್ಲವನ್ನು ಕಂಪ್ಲೀಟಾಗಿ ನಮ್ಮ ಮಣ್ಣಿಗೆ ಸೇರ್ಕೋ ರೀತಿಯಲ್ಲಿ ಕೆಸರು ಮಾಡಬೇಕು. ಆವಾಗ ಏನಾಗುತ್ತೆ, ಹಸಿ ಕಳೆ ಒಣಕಳೆ ಹಳೆ ಬೆಳೆಗಳ ಕುಳೆಗಳು ಏನಾರು ಇದ್ರು ಕೂಡ ಅದು ಮಣ್ಣಲ್ಲಿ ಚೆನ್ನಾಗಿ ಕೊಳತು ಗೊಬ್ಬರ ಆಗ್ಬಿಡುತ್ತೆ. ಸೊ ನಮಗೆ ಬಿತ್ತನೆ ಟೈಮ್ಗೆ ಯಾವುದೇ ವಿಧವಾದಂಥ ಜೀವಂತ ಕಳೆಗಳು ನಮ್ಮ ಗದ್ದೆನಲ್ಲಿ ಇರಬಾರ್ದು. ಈ ರೀತಿ ನಾವು ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೋಬೇಕು. ಆನಂತರ ಮುಂದುವರೆದು ಗದ್ದೆಯನ್ನು ಆದಷ್ಟು ಮಟ್ಟಿಗೆ ಸಮತಟ್ಟಾಗಿ ಮಾಡ್ಕೋಬೇಕು. ನಾವು 100% ಲೆವೆಲಿಂಗ್ ಅಂತ ಹೇಳ್ತೀವಿ, ಈಗ ಪೆನ್ನು ಪೇಪರ್ ವರ್ಕ್ ಆದಂಗೆ ಅಲ್ಲಾಗಲ್ಲ ಗದ್ದೆನಲ್ಲಿ, ರಿಯಾಲಿಟಿನಲ್ಲಿದ್ದಾಗ ಸಾಧ್ಯವಾದಷ್ಟು ಮಟ್ಟಿಗೆ ತಗ್ಗು ಪ್ರದೇಶಗಳು ಅಥವಾ ಗುಂಡಿಗಳಿರ್ದಂಗೆ ನಾವು ಇರಬಾರ್ದು, ಉಬ್ಬು ತಗ್ಗುಗಳು ಇರ್ದಂಗೆ ನಾವು ಆದಷ್ಟು ಒಂದು ಸಮತಟ್ಟಾಗಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಯಾಕೆ ಅಂತಂದ್ರೆ ಈ ಗುಂಡಿಗಳಲ್ಲಿ ಗದ್ದೆಗಳಂತ ಕೃಷ್ಣ ಗುಂಡಿ ಇತ್ತು ಅಂದಾಗ ನೀರು ನಿಂತ್ಕೊಳ್ಳುತ್ತೆ. ಆ ಗುಂಡಿನಲ್ಲಿ ಬಿದ್ದಂತ ಬಿತ್ತನೆ ಬೀಜ ಮಣ್ಣಿಗೆ ತಲುಪೋದಿಲ್ಲ, ಆ ನೀರು ನಿಂತಿರೋದ್ರಿಂದ ಅದು ನೀರೊಳಗೆ ಕೊಳತು ಸತ್ತೋಗುತ್ತೆ. ತೇಲ್ಬಹುದು, ಗಟ್ಟಿ ಬೀಜ ಬಿದ್ದ ನೀರು ಕೂರುತ್ತೆ, ಬಟ್ ಕೊಳೆಯುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನೀರು ನಿಂತ ನೀರಲ್ಲಿ ಬಿದ್ದಂತ ಬೀಜಗಳು ಕೊಳತು ನಮಗೆ ಸಸಿ ಸಿಗಲ್ಲ. ಆನಂತರ ಏನ್ ಮಾಡ್ಬೇಕು ಅಂತಂದ್ರೆ ಬಿತ್ತನೆಗೆ 15-20 ದಿನಗಳ ಮುಂಚೆನೆ ನಾವು ಈ ಸಾವಯವ ಗೊಬ್ಬರಗಳು ಕೊಟ್ಟಿಗೆ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಿ ಕೆಸರುಗದ್ದೆ ಮಾಡೋದಾದ್ರೆ ಆ ಎಲ್ಲ ಗೊಬ್ಬರಗಳು ಚೆನ್ನಾಗಿ ಕೊಳತು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬಿತ್ತನೆ ಮಾಡಿದಂಥ ಬೀಜಕ್ಕೆ ಸಿಕ್ಕಿ ಆ ಗಿಡ ಚೆನ್ನಾಗಿ ಮೊಳೆತು ಚೆನ್ನಾಗಿ ಗಿಡ ಬರೋಕ್ಕೆ ಅನುಕೂಲ ಮಾಡ್ಕೊಳ್ತದೆ. ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ಸಾವಯವ ಗೊಬ್ಬರಗಳನ್ನು ನಾವೇನಾದರೂ ಸಡನ್ ಆಗಿ ಮಣ್ಣಿಗೆ ಸೇರಿಸಿ ನೆಕ್ಸ್ಟ್ ಡೇನೇ ಬಿತ್ತನೆ ಮಾಡ್ತೀವಿ ಅಥವಾ ನೆಕ್ಸ್ಟ್ ಡೇನೇ ಪ್ಲಾಂಟಿಂಗ್ ಮಾಡ್ತೀವಿ ಅಂದರೆ ಈ ಸಾವಯವ ಅಂಶಗಳು ಸ್ವಲ್ಪ ಕರಗಬೇಕಾದ್ರೆ ಸ್ವಲ್ಪ ಟೆಂಪರೇಚರ್ನ ಬಿಡ್ತವೆ. ಈಗ ನೀವು ಯಾರಾದರೂ ಸಗಣಿ ಗೊಬ್ಬರದ ಗುಂಡಿಗೆ ಹೋಗಿ ನಿಂತ್ಕೊಂಡ್ರೆ ಎಷ್ಟು ಬಿಸಿ ಇರುತ್ತೆ ಅಂತ. ಸೊ ಸಡನ್ ಆಗಿ ನಾವು ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸ್ಬಿಟ್ಟು ಇಮಿಡಿಯೇಟ್ ಆಗಿ ಬಿತ್ತನೆ ಮಾಡೋದು ಅಥವಾ ನಾಟಿ ಮಾಡೋದಾದಾಗ ಮಣ್ಣಿನಲ್ಲಿ ಸ್ವಲ್ಪ ಟೆಂಪರೇಚರ್ ರೈಸ್ ಆಗುತ್ತೆ. ಅದರಲ್ಲೂ ಡ್ರಮ್ ಸೀಡಿಂಗ್ ಅಲ್ಲಿ ನಾವು ಆಗ್ತಾನೆ ಮೊಳತಿರೋ ಕಾಳುಗಳನ್ನ ಹಾಕಿರ್ತೀವಿ. ಈಗ ಇಮಿಡಿಯೇಟ್ ಆಗಿ ಇವತ್ತೇ ನಾವು ಸಗಣಿ ಗೊಬ್ಬರ ಹಾಕಿ ಮಣ್ಣಿಗೆ ಸೇರಿಸಿ ಕೆಸರ್ಗ ಮಾಡಿಬಿಟ್ಟು ನಾಳೆನೇ ಬಿತ್ತನೆ ಮಾಡಿದ್ರೆ ಆ ಉಷ್ಣಾಂಶದಿಂದ ಕೂಡ ಮೊಳಕೆಗಳು ಸುಟ್ಟೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ 15-20 ದಿನಗಳ ಮುಂಚೆನೆ ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿ ಕೆಸರು ಮಾಡಿ ಆನಂತರ ನಾಟಿಗೆ ಮುಂಚೆ 1-2 ದಿನದ ಎನ್ನುವಾಗ ಒಂದು ಕೆಸರು ಮಾಡಿ ಅಥವಾ ನಾಳೆ ನಾಟಿ ಅಂದಾಗ ಇವತ್ತು ಕೆಸರು ಮಾಡಿ ಸಮತಟ್ಟು ಮಾಡಿಕೊಂಡು ಬಿತ್ತನೆ ಮಾಡೋಕ್ಕೆ ರೆಡಿ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಇಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನಾವು ಡ್ರಮ್ ಸೀಡಿಂಗ್ ಭತ್ತ ಬಿತ್ತನೆಯಲ್ಲಿ ಅನುಸರಿಸಬೇಕಾಗುತ್ತೆ. ಅಂದರೆ ಈ ಡ್ರಮ್ ಸೀಡರನ್ನು ಬಳಸುವಂಥ ಅವಶ್ಯಕತೆ ಏನಿದೆ ಅಂತೀರಾ? ಈಗಿನ ಕಾಲಘಟ್ಟಕ್ಕೆ ನಾವು ಹೋಲಿಸ್ಕೊಳ್ಳೋದಾದ್ರೆ ಡ್ರಮ್ ಸೀಡ್ನ ಬಳಸಿ ಭತ್ತವನ್ನು ಬೇಸಾಯ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಕೊಡಗಿನಲ್ಲಿ ಇವತ್ತು ನೋಡ್ತಾ ಇರ್ಬೋದು ಕಾರ್ಮಿಕರ ಸಮಸ್ಯೆ ಬಹಳ ಇದೆ. ಹೌದೌದು. ಈಗ ನಾನು ಎಷ್ಟು ಕೊಡಗಿನ ರೈತರ ಜೊತೆ ನಾನು ಮಾತಾಡಬೇಕಾದ್ರೆ ಅಥವಾ ನಾನು ಸುಮಾರು 4-5 ವರ್ಷಗಳಿಂದ ಈ ಡ್ರಮ್ ಸೀಡಿಂಗ್ ಅನ್ನ ಪ್ರಮೋಟ್ ಮಾಡಕ್ಕೆ ಹೋಗಿ ಅಲ್ಲಲ್ಲಿ ಆಯ್ದ ರೈತರುಗಳ ತಕ್ಕಗಳಿಗೆ ಹೋಗಿ ನಾವು ಡ್ರಮ್ ಸೀಡಿಂಗ್ ಭತ್ತ ಬಿತ್ತನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಅವ್ರು ಹೇಳೋ ಪ್ರಕಾರನೇ ಒಂದು ಎಕರೆಯನ್ನ ಸಸಿ ಮಡಿ ತಯಾರಿಸಿ ನಾಟಿ ಮಾಡೋಕ್ಕೆ ಏನಿಲ್ಲ ಅಂತಂದ್ರೆ 5,000-6,000 ರೂಪಾಯಿ ಖರ್ಚು ಬರುತ್ತೆ. ನೀವು ಸಸಿ ಮಡಿ ಮಾಡ್ಕೋಬೇಕು, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಖರ್ಚು. ಸಸಿ ಮಡಿ ಮಾಡಲಿಕ್ಕೆ, ಬಿತ್ತನೆ ಮಾಡಲಿಕ್ಕೆ, ಅದರಿಂದ ನೀರು ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ, ಆನಂತರದಲ್ಲಿ ಮೇಜರ್ ಆಗಿ ಬರ್ತಕ್ಕಂಥದ್ದು ಸಸಿ ಮಡಿಯಿಂದ ಗಿಡಗಳನ್ನ ಕಿತ್ತು ಅದನ್ನು ಬಂಡಲ್ ಮಾಡಿ ಮುಖ್ಯವಾದ ಗದ್ದೆಗಳಿಗೆ ಸಾಗಣೆ ಮಾಡಿ ಅಲ್ಲಿಂದ ನಾಟಿ ಮಾಡೋದು. ಸೊ ಈ ಎಲ್ಲ ಖರ್ಚುಗಳನ್ನ ಇಟ್ಕೊಂಡ್ರೆ ಹೆಚ್ಚು ಕಡಿಮೆ 5,000-6,000 ರೂಪಾಯಿ ರೈತರು ಹೇಳೋ ಲೆಕ್ಕಾಚಾರದಲ್ಲಿ ಇನ್ನೂ ಹೆಚ್ಚಿನ ಖರ್ಚು ಅಂತ ಹೇಳ್ತಾರೆ. ನಮ್ಮ ಲೆಕ್ಕಾಚಾರದಲ್ಲೂ ಕೂಡ ಅಷ್ಟು ಖರ್ಚು ಈ ಭತ್ತದ 1 ಎಕರೆ ಗದ್ದೆಯನ್ನು ನಾಟಿ ಮಾಡಬೇಕಾದ್ರೆ ಇಷ್ಟು ಖರ್ಚು ತಗಲುತ್ತೆ. ಆದರೆ ಈ ಡ್ರಮ್ ಸೀಡಿಂಗ್ ಭತ್ತ ಬಿತ್ತನೆ ಇಂದೇನಾಗುತ್ತೆ, ಈಗ ನಾವು ಬೇರೆ ಮೆಥಡಲ್ಲಿ ಏನು ಭತ್ತವನ್ನು ನಾಟಿ ಮಾಡ್ತೀವೋ ಅದೇ ರೀತಿ ನಾವು ಗದ್ದೆನ ಪ್ರಿಪೇರ್ ಮಾಡ್ಕೋತೀವಿ. ಬೇರೆ ಏನೇನು ಮಾಡ್ತೀವೋ ಎಲ್ಲ ವಿಧಾನಗಳು ಅದಕ್ಕೂ ಸೇಮು, ಡ್ರಮ್ ಸೀಡಿಂಗ್ ಭತ್ತಕ್ಕೂ ಸೇಮು. ಇಲ್ಲೇನು ಮಾಡ್ತೀವಿ ಅಂತಂದರೆ ಗದ್ದೆ ರೆಡಿ ಆದಮೇಲೆ ಭತ್ತವನ್ನು ನೇರವಾಗಿ ಡ್ರಮ್ ಸೀಡಿಂದ ಬಿತ್ತನೆ ಮಾಡಿಬಿಡ್ತೀವಿ. ಸೊ ಈ ಗಿಡ ಕೀಳೋದು, ಬಂಡ್ಲು ಮಾಡೋದು, ತಗೊಂಡೋಗಿ ಸಾಕ್ಸೋದು, ನಾಟಿ ಮಾಡೋ ಖರ್ಚುಗಳಿರಲ್ಲ. ಹಂಗಾಗಿ ರೈತರಿಗೆ ಏನಿಲ್ಲ ಅಂತಂದ್ರು 1 ಎಕರೆಗೆ 5,000-6,000 ರೂಪಾಯಿ ದುಡ್ಡು ಉಳಿಯುತ್ತೆ. ಮತ್ತೆ ಕಾರ್ಮಿಕರ ಸಮಸ್ಯೆ ಇದ್ದಲ್ಲಿ ಇದನ್ನು ಎಫೆಕ್ಟಿವ್ ಆಗಿ ಬಳಸ್ಕೋಬಹುದು. ಇದನ್ನ ಒಂದು ಡ್ರಮ್ ಸೀಡರ್ನ ಬರೀ 2 ಗಂಟೆನಲ್ಲಿ ಒಂದು ಡ್ರಮ್ ಸೀಡರ್ನಿಂದ 2 ಗಂಟೆಗಳಲ್ಲಿ 1 ಎಕರೆಯಲ್ಲಿ ಭತ್ತ ಬಿತ್ತನೆಯನ್ನು ಮಾಡಿ ಮುಗಿಸ್ಬಿಡ್ಬಹುದು. ಇದು ಒಂದು ಅಡ್ವಾಂಟೇಜ್. ಸೊ ನನಗಾಗಲೇ ಹೇಳ್ದಂಗೆ ಕಾರ್ಮಿಕರ ಕೊರತೆ ನನಗೆ. ಎರಡನೇದು, 1 ಎಕರೆ ಭತ್ತನ ನಾಟಿ ಮಾಡಬೇಕು ಅಂತ ನಮಗೆ ಸರಾಸರಿ 8 ಜನ ಲೇಬರ್ಸ್ ಒಂದು ದಿನ ಬೇಕು. ಅದನ್ನು ಇಲ್ಲಿ 2-3 ಗಂಟೆಗಳಲ್ಲಿ ಒಂದು ಡ್ರಮ್ ಸೀಡರ್ನ ಯೂಸ್ ಮಾಡಿ ನಾಟಿ ಮಾಡ್ಬೋದು. ಕಾರ್ಮಿಕರ ಕೊರತೆ ನೀಗ್ತು, ಮತ್ತೆ ಖರ್ಚಿನಲ್ಲಿ ಉಳಿತು. 7,000-5,000-6,000 ರೂಪಾಯಿ ಖರ್ಚು ಉಳಿತು. ಜೊತೆಗೆ ನಾವು ನಾರ್ಮಲ್ ಆಗಿ ಸಸಿ ಮಡಿ ಮಾಡಿಕೊಂಡು ಭತ್ತ ಬೆಳಿಬೇಕು ಅಂದ್ರೆ ನಮಗೆ 25 ಕೆಜಿ ಸಸಿ ಬಿತ್ತನೆ ಬೀಜ ಬೇಕು. ಇಲ್ಲಿ ನಮಗೆ 1 ಎಕರೆಗೆ 8 ಕೆಜಿಯಲ್ಲಿ ನಾವು ಭತ್ತ ಬಿತ್ತನೆಯನ್ನ ಮಾಡಿ ಮುಗಿಸ್ಬಿಡ್ಬೋದು. ಅಷ್ಟರ ಮಟ್ಟಿಗೆ ಕಡಿಮೆ ಬೀಜ ಬೇಕಾಗುತ್ತೆ. ಆಲ್ಮೋಸ್ಟ್ ನಮಗೆ 60% ಕಡಿಮೆ ಬಿತ್ತನೆ ಬೀಜ ಬಳಸ್ಕೋಬಹುದು. ಅಂದ್ರೆ 25 ಕಿಲೋಗ್ರಾಮ್ ಅಂದ್ರೆ 3 ಎಕರೆಗೆ ಇಲ್ಲಿ ಬಳಸ್ಕೋಬಹುದು ಆ 25 ಕಿಲೋಗ್ರಾಮ್ ನ. ಸೊ ಇದು ಒಂದು ಅಡ್ವಾಂಟೇಜ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ನಾಟಿ ಮಾಡಿದಾಗ ಈ ಗಿಡಗಳು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗ್ತವೆ ನಾಟಿ ಆದ ನೆಕ್ಸ್ಟ್ 1 ವಾರ ತನಕ, ಅಥವಾ ಸಪ್ಪೆ ಆಗಿರ್ತವೆ. ಯಾಕೆ ಅಂತಂದ್ರೆ ಸಸಿ ಮಡಿಯಿಂದ ನಾವು ಬೇರ್ ಸಮೇತ ಕಿತ್ತು ಅದನ್ನು ಬಂಡ್ಲು ಮಾಡಿ ಅಲ್ಲಿ ನಾಟಿ ಮಾಡಿರ್ತೀವಿ. ಅಲ್ಲಿ ನಾಟಿ ಮಾಡಿದ್ಮೇಲೆ ಆ ಗಿಡಗಳಿಗೆ ಹೊಸ ಬೇರ್ ಬರಬೇಕು. ಅದು ಬೇರ್ ಬಂದಾದ್ಮೇಲೆ ಇದು ಹೊಸ ಎಲೆಗಳು ಬಂದು ಅದು ಸೆಟ್ ಆಗ್ಬೇಕು. ಅದನ್ನ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ಕರಿತೀವಿ. ಆಘಾತ ಇಲ್ಲಿ ಆತರ ಸಮಸ್ಯೆಗಳಿರಲ್ಲ. ಬೇರು ಸಸಿಗಳನ್ನ ಕೀಳುವಾಗ ಸ್ವಲ್ಪ ಆಘಾತ ಆಗುತ್ತೆ ಆಮೇಲೆ ನಾಟಿ ಮಾಡೋ ವಿಧಾನನೂ ಬೇರೆ. ಕೆಲವರು ಬೆರಳಲ್ಲಿ ಹಾಕ್ತಾರೆ, ಎಬ್ಬೆರಳಲ್ಲಿ ಮುದ್ದುತ್ತಾರೆ. ಸೊ ಆ ಕಾಲ ರೀಜನ್ಗೂ ಸ್ವಲ್ಪ ನೋವು ಉಂಟಾಗ್ಬೋದು. ಹಂಗೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ, 1 ವಾರ 12 ದಿವಸ ಅದು ಮತ್ತೆ ಚಿಗರಿ ನೀಟಾಗಿ ಗದ್ದೆನಲ್ಲಿ ಸೆಟ್ ಆಗೋಕೆ. ಆದ್ರೆ ಇಲ್ಲಿ ಆ ಸಮಸ್ಯೆ ಬರಲ್ಲ. ನೇರವಾಗಿ ಬಿತ್ತನೆ ಬೀಜಗಳನ್ನ ಬಿತ್ತೀವಿ, ಅದು ಗಿಡ ಒಡೆಯುತ್ತೆ, ಸಸಿ ಬೆಳವಣಿಗೆಯನ್ನು ಪ್ರಾರಂಭಿಸಿ ಬೆಳೆಯುತ್ತೆ. ಹಾಗಾಗಿ ಈ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅನ್ನೋದು ಇಲ್ಲಿರಲ್ವಲ್ಲ, ಈ ಬೆಳೆ 10-12 ದಿವಸ ಮುಂಚೆನೆ ಕಟಾವಾಗಿ ಬಂದ್ಬಿಡುತ್ತೆ. ಇದು ಒಂದು ನಮಗೆ ಅನುಕೂಲವಾಗುತ್ತೆ. ಸಸಿಗಳ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿರೋದ್ರಿಂದ ಇಳುವರಿನ ಹೆಚ್ಚು ಬರ್ಬೋದಲ್ವೇ? ಹೌದು. ಯಾಕಂತಂದ್ರೆ ಡ್ರಮ್ ಸೀಡರ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದರೆ ಆ ಡ್ರಮ್ಮಲ್ಲಿ ಸಾಲಿನಿಂದ ಸಾಲಿಗೆ 8 ಇಂಚ್ ಅಂತರವನ್ನು ಕಾಯ್ದುಕೊಂಡಿರ್ತಾರೆ, ಮೇಂಟೈನ್ ಮಾಡಿರ್ತಾರೆ. ಮತ್ತೆ ಆ ಬಿತ್ತನೆ ಬೀಜಗಳು ಪ್ರತಿ ಡ್ರಮ್ ಸೀಡಲ್ಲಿ ಇರ್ತಕ್ಕಂಥ ಹೋಲಿಂದ ಬೀಳಬೇಕಾದ್ರೆ ಗಿಡದಿಂದ ಗಿಡಕ್ಕೆ 4 ಇಂಚಿನ ಅಂತರವನ್ನು ಮೇಂಟೈನ್ ಮಾಡ್ಕೋತವೆ. ಹಾಗಾಗಿ ನಾನು ಮುಂಚಿನ ಹೇಳಿದಾಗೆ 1 ಸ್ಕ್ವೇರ್ ಮೀಟರ್ನಲ್ಲಿ 1 ಚದರ ಮೀಟರ್ ಒಂದು ಚದರ ಮೀಟರ್ನಲ್ಲಿ 50 ಗಿಡಗಳು ಬಂದೇ ಬರ್ತವೆ. ಹಾಗಾಗಿ ಇದು ಒಂದು ಕೂಡ ನಮ್ಮ ಇಳುವರಿಗೆ ಕಾರಣ ಆಗುತ್ತೆ. ಆದ್ರೂ ಈ ಡ್ರಮ್ ಸೀಡರ್ ಭತ್ತದ ಬಿತ್ತನೆಯಲ್ಲಿರುವಂತಹ ಸಮಸ್ಯೆಗಳು ಅಥವಾ ಸವಾಲುಗಳೇನು ಅಂತೀರಿ? ಡ್ರಮ್ ಸೀಡರ್ ಭತ್ತ ಬಿತ್ತನೆಯಲ್ಲಿ ನಮಗೆ ಒಂದು 3-4 ಸವಾಲುಗಳಿದೆ. ಅದರಲ್ಲಿ ಬಹಳ ಪ್ರಮುಖವಾದಂತಹ ಸವಾಲು ಅಂತಂದ್ರೆ ಕಳೆ ನಿರ್ವಹಣೆ. ನಾನು ಈಗಲೇ ಹೇಳಿದಾಗೆ ಭತ್ತದ ಬೀಜದ ಜೊತೆನೆ ಕಳೆ ಬೀಜಗಳು ಮೊಳಕೆ ಹೊಡೆದು ಕಳೆ ಎಸ್ಟಾಬ್ಲಿಷ್ ಆಗ್ತಾ ಇರ್ತದೆ. ಹಾಗಾಗಿ ಕಳೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಏನಾದ್ರೂ ನಾವು ಅಚ್ಚುಕಟ್ಟಾಗಿ ಮಾಡಿಬಿಡ್ತು ಅಂತಂದ್ರೆ ಡ್ರಮ್ ಸೀಡರ್ ಸಕ್ಸಸ್ ಆಯ್ತು ಅಂತಾನೆ ಅರ್ಥ. ಸೊ ಹಾಗಾಗಿ ಉತ್ತಮವಾಗಿ ಗದ್ದೆನ ನಾವು ಪ್ರಿಪೇರ್ ಮಾಡ್ಕೋಬೇಕು. ನಾನು ಈಗಾಗಲೇ ಮುಂಚೆ ತಿಳಿಸಿರೋ ರೀತಿಯಲ್ಲಿ ಗದ್ದೆನ ಪ್ರಿಪೇರ್ ಮಾಡ್ಕೋಬೇಕು. ಮತ್ತೆ ಬಿತ್ತುವ ಸಂದರ್ಭದಲ್ಲಿ ಯಾವುದೇ ವಿಧವಾದಂತಹ ಹಸಿರು ಕಳೆಗಳು ಅಥವಾ ಹಸಿರು ಹುಲ್ಲುಗಳಾಗಲಿ ಗದ್ದೆನಲ್ಲಿ ಇರಬಾರ್ದು. ಆ ನಂತರದಲ್ಲಿ ಮಲ್ನಾಡಿನಂತ ಪರಿಸ್ಥಿತಿನಲ್ಲಿ ನಾವು ಈ ಉದಯ ಪೂರ್ವ ಕಳೆನಾಶಕಗಳನ್ನ ಬಳಸಕ್ಕಾಗಲ್ಲ. ಯಾಕಂತಂದ್ರೆ ಮಳೆ ಉಯ್ತಾ ಇರ್ತದೆ, ಉದಯ ಪೂರ್ವ ಕಳೆನಾಶಕಗಳು ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ಸ್ ಹಾಕಿದ್ರೆ ಈ ಕಳೆ ಬೆಳೆಗೆ ಮೊಳಕೆಗೆ ಏನು ಎಫೆಕ್ಟ್ ಆಗುತ್ತೋ ಅದೇ ತರ ನಮ್ಮ ಭತ್ತದ ಮೊಳಕೆಗೂ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ಇರೋದ್ರಿಂದ ನಾವು ಅದನ್ನ ಇಲ್ಲಿ ಬಳಸಕ್ಕಾಗಲ್ಲ, ಬೇರೆ ಪ್ರದೇಶಗಳಲ್ಲಿ ಬಳಸ್ಕೋಬಹುದು. ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ಸ್ಗಳನ್ನ ಬಳಸ್ಕೊಂಡು ಕಳೆ ನಿಯಂತ್ರಣಗಳನ್ನ ಮಾಡಬಹುದು. ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಅಂತಂದ್ರೆ ಉದಯೋತ್ತರ ಕಳೆನಾಶಕಗಳು. ಸೊ ಅವು ಯಾವ್ಯಾವಪ್ಪ ಅಂದ್ರೆ ಈ ನಾಮಿನಿ ಗೋಲ್ಡ್, ಪಿಮಿಕ್ಸ್ ಮತ್ತೆ ಬ್ಯೂಟಾಕ್ಲೋರು, ಇವು ಮೂರನ್ನು ಕೂಡ ನಾವು ಕಳೆ ಬಂದ ನಂತರದಲ್ಲಿ ಆ ಕಳೆಗಳ ಮೇಲೆ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ಕೋಬೇಕು. ಈ ಡ್ರಮ್ ಸೀಡಿಂಗ್ ಭತ್ತ ವಿಧಾನದಲ್ಲಿ ಏನಾದ್ರು ಭತ್ತ ಬೇಸಾಯ ಮಾಡಿ ಕಳೆಗಳು ಬಂದಿದೆ ಅಂತ ಗೊತ್ತಾದ್ರೆ ಬಿತ್ತನೆ ಆದ 20-25 ದಿನದೊಳಗಾಗಿ ನಾವು ಈ ಸ್ಪ್ರೇನ ತಗೋಬೇಕಾಗತ್ತೆ. ಆವಾಗ 1 ಎಕರೆಗೆ 120 ml ಕಾಮಿನಿ ಗೋಲ್ಡ್, ಅಥವಾ 1 ಎಕರೆಗೆ 8 ಗ್ರಾಮ್ ಪಿಮಿಕ್ಸ್, ಅಥವಾ 1 ಎಕರೆಗೆ 800 ಗ್ರಾಮ್ ಬ್ಯೂಟಾಕ್ಲೋರು ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಉದಯೋತ್ತರ ಕಳೆನಾಶಕಗಳನ್ನ ಸುಮಾರು 150-180 ಲೀಟರ್ ಅಥವಾ 200 ಲೀಟರ್ ನೀರಿನ ಇಲ್ಲಿ ಕರಗಿಸ್ಕೊಂಡು ಮಲೆನಾಡು ಪ್ರದೇಶದಲ್ಲಿ ಆಗಾಗ ಮಳೆ ಆಗ್ತಿರೋದ್ರಿಂದ ಅದಕ್ಕೊಂದು 80 ml ಗಮ್ ಹಾಕೊಂಡು ಸಾಧ್ಯ ಆದಷ್ಟು ಸ್ಪ್ರೇ ಮಾಡದ ಒಂದು 6-7 ಗಂಟೆಗಳ ಕಾಲ ಮಳೆ ಇರಬಾರ್ದು ಆ ಥರ ವೆದರ್ ರಿಪೋರ್ಟ್ ನೋಡಿಕೊಂಡು ಸ್ಪ್ರೇ ಮಾಡಿ ನಾವು ಕಳೆಗಳನ್ನು ಸಮರ್ಪಕವಾಗಿ ಕಂಟ್ರೋಲ್ ಮಾಡ್ಬೋದು. ಇದು ಒಂದು ಸಮಸ್ಯೆ. ಆದರೆ ನಮಗೆ ಎರಡನೇ ಸಮಸ್ಯೆ ಏನಪ್ಪ ಅಂತಂದರೆ ಬಿತ್ತನೆ ಮಾಡೋ ಟೈಮಲ್ಲಿ ವಾತಾವರಣನ ಗಮನಿಸ್ಕೊಂಡು ನಾವು ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಅವತ್ತೇನಾದರೂ ಯೆಲ್ಲೋ ಅಲರ್ಟು ರೆಡ್ ಅಲರ್ಟ್ ಇದ್ದು ಅವತ್ತು ದಿನ ಏನಾದರೂ ಬಿತ್ತನೆ ಮಾಡಿಬಿಟ್ವಿ ಅಂದ್ಕೊಂಡ್ರೆ ಅಥವಾ ಬಿತ್ತನೆ ಮಾಡೋ ನಂತರದಲ್ಲಿ ಜೋರು ಮಳೆ ಬಂದ್ಬಿಟ್ರೆ ಏನಾಗುತ್ತೆ, ಆ ಬಿತ್ತನೆ ಬೀಜಗಳು ಲೈನಲ್ಲಿ ಬಿದ್ದಿರೋವೆಲ್ಲ ನೀರಿಗೆ ಕೊಚ್ಕೊಂಡೋಗ್ಬಿಟ್ಟು ಎಲ್ಲ ಒಂದು ಕಡೆ ಸೇರ್ಕೊಳ್ಳೋದು, ಚದುರಿಬಿಡ್ತವೆ. ಆವಾಗ ನಮಗೆ ಆ ಲೈನ್ಗಳು ಸಿಗಲ್ಲ. ಇದು ಎರಡನೇ ಸಮಸ್ಯೆ ಆಗುತ್ತೆ. ಮೂರನೇ ಸಮಸ್ಯೆ ಏನಪ್ಪ ಅಂತಂದ್ರೆ ಅಲ್ಲಲ್ಲಿ ಕೆಲವೊಂದು ಅಕ್ಕಿಗಳು, ಈ ಗೀಜಗನಕ್ಕಿ, ಈ ಪಾರಿವಾಳ, ಕಾಡುಕೋಳಿ ಇಂಥ ಅಕ್ಕಿಗಳು ಈ ಬಿತ್ತನೆ ಬೀಜವನ್ನು ತಿನ್ನುವಂಥ ಚಾನ್ಸಸ್ಗಳು ಇರುತ್ತೆ. ಪಕ್ಷಿಗಳು. ಸೊ ಆಮೇಲೆ ಈ ಪಕ್ಷಿಗಳು ದಿನದ 24 ಗಂಟೆನೂ ಬಂದು ಅಲ್ಲಿ ತಿನ್ನಕ್ಕೆ ಬರಲ್ಲ. ಅವು ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆ ಒಂದು 6:30-7-8 ಗಂಟೆ ತನಕ ಆ ಟೈಮ್ ಅವುಗಳ ಫಾರೆಸ್ಟ್ ಟೈಮ್ ಅದು. ಆ ಟೈಮಲ್ಲಿ ಅಷ್ಟೇ ಆಹಾರದನ್ನೇ ಹುಡುಕೊಂಡು ಸಂಜೆ ಆ ಸಂಜೆ ಹೊತ್ತು ಯಾವ್ದಾದ್ರು ಲೇಬರ್ಸ್ ಇಟ್ಟು ಒಂದು ಸೌಂಡ್ ಗಿಂಡ್ ಏನಾದರೂ ಶಬ್ದಗಳು ಮಾಡೋದ್ರಿಂದ ಅಥವಾ ಹಕ್ಕಿಗಳನ್ನ ಚದುರಿಸಿ ನಾವು ಅದನ್ನು ನೋಡ್ಕೋಬೇಕಾಗತ್ತೆ. ಇವು ಇಷ್ಟು ಸವಾಲುಗಳನ್ನ ನಾವು ಬಗೆಹರಿಸ್ಕೊಳ್ತು ಅನ್ನೋದಾದ್ರೆ ಡ್ರಮ್ ಸೀಡಿಂಗ್ ಅನ್ನ ಬಳಸ್ಕೊಂಡು ಭತ್ತ ಬೇಸಾಯನ ಮಾಡಬಹುದು. ಆ ಡ್ರಮ್ ಸೀಡರ್ ಅನ್ನ ಬಳಸ್ಕೋಬೇಕು ಅಂತ ಅಂದ್ರೆ ಹೇಗೆ ಬಿತ್ತನೆ ಬೀಜವನ್ನ ಸಿದ್ಧಪಡಿಸ್ಕೋಬೇಕು ಅಂತೀರಿ? ಸ್ವಲ್ಪ ಡ್ರಮ್ ಸೀಡಿಂಗ್ ಭತ್ತ ಬೇಸಾಯಕ್ಕೆ ಬಿತ್ತನೆ ಬೀಜಗಳನ್ನು ಸಿದ್ಧ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ನಾವು ಟ್ರೆಡಿಷನಲ್ ಮೆಥಡಲ್ಲಿ, ಈಗ ನಾಟಿಗೆ ಯಾವ ರೀತಿ ಭತ್ತ ಸಿದ್ಧ ಮಾಡ್ಕೋತೀವೋ ಅದೇ ರೀತಿಯಲ್ಲೇ ಮಾಡ್ಕೋಬೇಕಾಗತ್ತೆ. ಉತ್ಕೃಷ್ಟ ಬಿತ್ತನೆ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು 24 ಗಂಟೆ ನೀರಲ್ಲಿ ನೆನೆಸಿ ಹೊರಗಡೆ ತೆಗೆದು ನೀರನ್ನೆಲ್ಲ ಡ್ರೈನ್ ಔಟ್ ಮಾಡಿ ಒಂದು ಗೋಣಿ ಚೀಲದಲ್ಲಿ ಕಟ್ಟಿಟ್ಟು ಸಸಿ ಮಡಿಗೆ ಬಳಸ್ತಾ ಇರ್ತೀವಿ ಎಲ್ಲಿ ನಾಟಿ ಪದ್ಧತಿಯಲ್ಲಿ. ಇಲ್ಲೂ ಕೂಡ 24 ಗಂಟೆಗಳ ಕಾಲ ಭತ್ತದ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ಹೊರಗಡೆ ತಗೊಂಡು ಆ ನೀರನ್ನೆಲ್ಲ ಬಸದ ಮೇಲೆ ಈ ಭತ್ತದ ಬೀಜಗಳನ್ನ ಬರೀ 24 ಗಂಟೆಗಳು ಮಾತ್ರ ಗೋಣಿ ಚೀಲದಲ್ಲಿ ಕಟ್ಟಿಡಬೇಕು. ಯಾಕೆ ಅಂತಂದ್ರೆ ಇಲ್ಲಿ 48 ಗಂಟೆಗಳ ಕಾಲ ಏನಾದ್ರೂ ನಾವು ಕಟ್ಟಿಡ್ತು ಅಂತಂದ್ರೆ ಮೊಳಕೆ ಉದ್ದ ಬಂದ್ಬಿಡುತ್ತೆ. ಈ ಡ್ರಮ್ ನಲ್ಲಿ ನಾವು ಭತ್ತ ತುಂಬಿದಾಗ ಆ ಡ್ರಮ್ ತಿರುಗದಂಗೆನೆ ಭತ್ತನ ಕೂಡ ಒಳಗಡೆ ರೊಟೇಟ್ ಆಗ್ತಾ ಇರ್ತದೆ. ಆ ಒಂದಕ್ಕೊಂದು ತಾಕಿ ತಾಕಿ ಮೊಳಕೆ ಉರಿದೋಗುವಂತ ಚಾನ್ಸಸ್ಗಳಿರುತ್ತೆ. ಅಥವಾ 48 ಗಂಟೆಗಳ ಕಾಲ ಇಟ್ಟಾಗ ಮೊಳಕೆ ಉದ್ದ ಬಂದ್ಬಿಟ್ಟು ಒಂದು ಮೊಳಕೆ ಜಾಯಿನ್ ಆಗ್ಬಿಟ್ಟು ಆ ಡ್ರಮ್ ಸೀಡ್ ನ ರಂಧ್ರಗಳಿಂದ ಭತ್ತ ಸರಿಯಾಗಿ ಬೀಳಲ್ಲ. ಹಾಗಾಗಿ 24 ಗಂಟೆ ನೀರಿನಲ್ಲಿ ನೆನೆಸಬೇಕು, 24 ಗಂಟೆ ಮೊಳಕೆ ಕಟ್ಟಬೇಕು. ಆಗ ತಾನೇ ಕಣ್ಣು ಬಿಟ್ಟಿರ್ತಕ್ಕಂಥ ಮೊಳಕೆ ಭತ್ತವನ್ನ ನಾವು ಡ್ರಮ್ ನಲ್ಲಿ ತುಂಬಿ ಎಳೆದ್ರೆ ಸರಾಗವಾಗಿ ಅದು ಬೀಳುತ್ತೆ, ನೀಟಾಗಿ ನಮಗೆ ಗದ್ದೆನಲ್ಲಿ ಅದನ್ನು ಬಿತ್ತನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಇದೊಂದು ಮುಂಜಾಗ್ರತೆ ಕ್ರಮವನ್ನು ನಾವು ಅನುಸರಿಸ್ಕೋಬೇಕಾಗತ್ತೆ. ಅದನ್ನು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ಭತ್ತದ ಬೀಜೋಪಚಾರ ಆಗಿರಲಿ, ಮಿಕ್ಕಿದೆಲ್ಲ ಇನ್ನು ಬೇರೆ ಮೆಥಡಲ್ಲಿ ಅಥವಾ ನಾವು ಯಾವ ರೀತಿ ಭತ್ತ ಬೆಳಿತೇವೋ ಆ ರೀತಿ ಅನುಸರಿಸಿ ನಾವು ಭತ್ತವನ್ನು ಇಲ್ಲಿ ಬಿತ್ತನೆ ಮಾಡಬಹುದು. ಇನ್ನು ಡ್ರಮ್ ಸೀಡರ್ ಹೇಗಿರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ನಮ್ಮ ರೈತ ಬಾಂಧವರಿಗೆ? ಡ್ರಮ್ ಸೀಡರು ಈಗ ಅದು ಸುಮಾರು ಇನ್ವೆಂಟ್ ಆಗಿ 1995-98 ಕೊಯಮತ್ತೂರಿನಲ್ಲಿ ಫಸ್ಟ್ ಅದು ಬಂದಿದ್ದು ಒಂದು 25 ವರ್ಷದ ಮೇಲೆ ಆಗಿದೆ. ಅನೇಕ ಭಾಗದ ರೈತರುಗಳು ಕೂಡ ಎಲ್ಲೆಲ್ಲಿ ಕಾರ್ಮಿಕರ ಸಮಸ್ಯೆ ಇದೆ ಅಲ್ಲೆಲ್ಲ ಕೂಡ ಬಳಸ್ತಾ ಇದಾರೆ. ಆದ್ರೆ ಇತ್ತೀಚಿನ ಡ್ರಮ್ ಸೀಡರ್ನ ನೀವು ತಗೊಳ್ಳೋದಾದ್ರೆ ಅದು ಟೋಟಲ್ ಈಗ ಎಲ್ಲ ಫೈಬರ್ ಮೆಟೀರಿಯಲ್ ಬಂದ್ಬಿಟ್ಟಿದೆ. ಒಂದು 3-3.5 kg ತೂಕ ಇದೆ. ಒಂದು ಡ್ರಮ್ಮು ಹೆಚ್ಚು ಕಡಿಮೆ 3 kg ಭತ್ತವನ್ನ ಹಿಡಿಯುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದೊಂದು ಡ್ರಮ್ಗೆ 1.75 ಭಾಗ ಅಷ್ಟೇ ತುಂಬಬೇಕಾಗತ್ತೆ. ಅಂದ್ರೆ 2 kg ಭತ್ತ 4 ಡ್ರಮ್ಗೆ ತುಂಬಿದ್ರೆ ಅದು 1 ಎಕರೆ ಕವರ್ ಮಾಡ್ಬಿಡುತ್ತೆ. ಒಂದು ಡ್ರಮ್ ಸೀಡರ್ ಅಂದ್ರೆ 4 ಡ್ರಮ್ ಇರುತ್ತೆ. ಪ್ರತಿ ಡ್ರಮ್ ಅಲ್ಲೂ 2 ಎಂಡ್ಗಳಲ್ಲೂ ಕೂಡ ಸಾಲನ ನಾವು ರಂಧ್ರಗಳನ್ನ ಕಾಣ್ತೀವಿ. ಪ್ರತಿ ಡ್ರಮ್ನ ರಂಧ್ರಗಳ ಮತ್ತಿನ ಇನ್ನೊಂದಿನ ಡ್ರಮ್ನ ಓಲ್ಗೆ ಸರಾಸರಿ ಅಂದ್ರೆ 8 ಡಿಸ್ಟೆನ್ಸ್ ಅನ್ನ ಅಂದ್ರೆ ಅಂತರವನ್ನು ಕಾಯ್ದುಕೊಂಡಿರ್ತಾರೆ. ಒಂದು ಡ್ರಮ್ ಆದ್ಮೇಲೆ ಪಕ್ಕದ ಇನ್ನೊಂದು ಡ್ರಮ್ ಸ್ಟಾರ್ಟ್ ಆಗ್ಬೇಕಂದ್ರೂ ಕೂಡ ಅವೆರಡು ಡ್ರಮ್ಗಳ ಸಾಲುಗಳಿಗೂ ಕೂಡ 8 ಅಂಗುಲ ಅಂತರ ಇರ್ತದೆ. ಸೊ ಹಾಗಾಗಿ ನಾವು ಒಂದು ಸರಿ ಡ್ರಮ್ನ ಎಳ್ಕೊಂಡೋಯ್ತು ಅಂತಂದ್ರೆ 8 ಸಾಲುಗಳು ಒಟ್ಟಿಗೆ ಮೂಡ್ ಬರುತ್ತೆ. ಡ್ರಮ್ಗಳಲ್ಲಿ ರಂಧ್ರಗಳನ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದ್ರೆ, ಪ್ರತಿ ಡ್ರಮ್ ಎಳೆದಾಗ ಆ ನೆಲಕ್ಕೆ ಬೀಜಗಳು 4 ಇಂಚು ಅಂತರದಲ್ಲಿ ಬೀಳ್ತಾ ಹೋಗ್ತವೆ. ಸೊ ಈ ರೀತಿ ಡ್ರಮ್ನ ಡಿಸೈನ್ ಮಾಡಿರ್ತಾರೆ. ಹಂಗಾಗಿ ಇದು ವೆಯ್ಟ್ಲೆಸ್. ಇವಾಗ ಈ ಡ್ರಮ್ ಒಬ್ಬರು ಎಳ್ಕೊಂಡು ಹೋಗ್ಬೋದು, ಆರಾಮಾಗಿ ಒಬ್ಬ ಲೇಬರ್ ಎಳ್ಕೊಂಡು ಹೋಗ್ಬಿಡ್ಬೋದು. ನನ್ನ ಅನುಭವದಂಗೆನೆ ಇಲ್ಲಿ ಎಷ್ಟೋ ಜನ ಈ ಮರಗೋಡು ಹೊಸಕೇರಿ ಗ್ರಾಮಗಳಲ್ಲಿ 6ನೇ ಕ್ಲಾಸ್ ಮಕ್ಕಳುಗಳು ಮತ್ತೆ ಹೈಸ್ಕೂಲ್ ಮಕ್ಕಳುಗಳೆಲ್ಲ ಡ್ರಮ್ ಸೀಡರ್ನ ಎಳೆದಿದ್ದಾರೆ ಬಹಳ ಸುಲಭವಾಗಿ ಅವರವ್ರ ಜಮೀನುಗಳಲ್ಲಿ ತಂದೆ ತಾಯಿ ಜೊತೆಯಲ್ಲಿ ಕೆಲಸ ಮಾಡುವಾಗ ಅವರೇ ಕೂಡ ಎಳೆದಿದ್ರು. ಬಹಳ ಸರಾಗವಾಗಿ ಇದನ್ನ ಎಳ್ಕೊಂಡು ಹೋಗ್ಬೋದು, ಎಳ್ಕೊಂಡೋಗಿ ನಾವು ಬಿತ್ತನೆಯನ್ನ ಮಾಡಬಹುದು. ಹಾಗಾಗಿ ಬಹಳ ಸರಳವಾದ ಉಪಕರಣ, ಸರಳವಾದ ಉಪಕರಣ. ಅತಿಯಾದ ತಂತ್ರಜ್ಞಾನ ಏನಿಲ್ಲ, ಅತಿಯಾದ ತಂತ್ರಜ್ಞಾನ ಹಾಗಾಗತ್ತೆ ಹೀಗಾಗತ್ತೆ ಏನು ಇಲ್ಲ ಸರ್. ಇದು ಅದರಿಂದ ಸರಳವಾದ ಉಪಕರಣ ಎಲ್ಲರೂ ಕೂಡ ಬಳಸ್ಕೋಬಹುದು. ಒಂದು ಡ್ರಮ್ ಸೀಡರ್ ಯೂನಿಟ್ ಬೆಲೆ ಇವತ್ತು 5,200 ರೂಪಾಯಿಗಳಿದೆ. ಅದನ್ನ ಆರಾಮಾಗಿ ಬಳಸ್ಕೋಬಹುದು. ಅಂದ್ರೆ ಫೈಬರ್ ಮೆಟೀರಿಯಲ್ ಇರೋದ್ರಿಂದ ಅದೇನು ನಾಶ ಆಗಲ್ಲ. ನಾವು ಸುರಕ್ಷಿತವಾಗಿ ಅದನ್ನ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ನಮ್ಮ ಬಿತ್ತನೆ ಸೀಸನ್ ಅಲ್ಲಿ ಬಳಸ್ಕೊಂಡು ಸುಮಾರು ವರ್ಷಗಳ ಕಾಲ ಅದನ್ನ ಬಳಸ್ತಾ ಇರ್ಬೋದು. ಈವನ್ ಯಾರಾದ್ರೂ ಅದನ್ನ ಇಟ್ಕೊಂಡಿದ್ರೆ ಬಾಡಿಗೆ ಕೂಡ ಕೊಡ್ಬೋದು, ಕೊಟ್ಟು ಅದನ್ನ ಸದುಪಯೋಗವನ್ನು ಪಡ್ಕೋಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಡ್ರಮ್ ಸೀಡರ್ ನಿಂದ ಭತ್ತದ ಬೀಜವನ್ನು ಬಿತ್ತನೆ ಮಾಡಿ ಭತ್ತದ ಬೇಸಾಯವನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಬಸವ ಲಿಂಗಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7259765585. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7259765585. ತುಂಬ ಸಂತೋಷ ಡಾಕ್ಟರ್ ಬಸವಲಿಂಗಯ್ಯ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಡ್ರಮ್ ಸೀಡರ್ ಭತ್ತದ ಬೇಸಾಯದಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳನ್ನು ಸಾಕಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಕರಿಮೆಣಸು ಅಥವಾ ಕಾಳುಮೆಣಸನ್ನು ಬಾಧಿಸುವಂಥ ಮುಖ್ಯವಾದ ರೋಗದಲ್ಲಿ ಶೀಘ್ರ ಸೊರಗು ರೋಗ ಬಹಳ ಮುಖ್ಯವಾದಂಥದ್ದು. ಈ ಶೀಘ್ರ ಸೊರಗು ರೋಗ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸತತವಾಗಿ ಮಳೆಯಾಗುವಂತಹ, ಮಂಜು ಬೀಳುವಂತಹ, ಹೆಚ್ಚಿನ ನೆರಳಿನಿಂದ ಕೂಡಿರುವಂಥ ತೋಟಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ಈ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಈ ತೋಟಗಳಲ್ಲೂ ಕೂಡ ಈ ಶೀಘ್ರ ಸೊರಗು ರೋಗ ಹೆಚ್ಚಾಗಿ ಕಂಡುಬರುತ್ತೆ. ಮುಂಗಾರು ಹಂಗಾಮಿನ ಜುಲೈ ಆಗಸ್ಟ್ ತಿಂಗಳುಗಳಲ್ಲಿ ಈ ಶೀಘ್ರ ಸೊರಗು ರೋಗದ ತೀವ್ರತೆ ಹೆಚ್ಚಾಗಿರುತ್ತೆ. ಕಾಳು ಮೆಣಸು ಬೆಳೆಯುವಂಥ ಎಲ್ಲ ಪ್ರದೇಶದಲ್ಲೂ ಕೂಡ ಇದು ಹೆಚ್ಚಾಗಿ ಕಂಡುಬರುತ್ತೆ. ಅದರಲ್ಲೂ ಸತತವಾಗಿ ಹೆಚ್ಚು ಮಳೆಯಾಗುವಂಥ ಪ್ರದೇಶದಲ್ಲಿ ಈ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಪ್ರತಿ ವರ್ಷ ಶೀಘ್ರ ಸೊರಗು ರೋಗದಿಂದ ಈ ಕರಿಮೆಣಸಿನ ಬಳ್ಳಿಗಳು ಸಾಯೋದು ಹೆಚ್ಚಾಗ್ತಾ ಇದೆ. ಫೈಟಾಪ್ತರಾ ಕ್ಯಾಪ್ಸೈ ಎಂಬಂಥ ಒಂದು ಶಿಲೀಂಧ್ರದಿಂದ ಈ ರೋಗ ಬರುತ್ತೆ. ಈ ರೋಗಾಣು ತುಂಬ ದಿನದವರೆಗೆ ಮಣ್ಣಲ್ಲಿ ವಾಸ ಆಗಿರುತ್ತೆ. ಇದು ಒಂದು ಬಳ್ಳಿಯಿಂದ ಇನ್ನೊಂದು ಬಳ್ಳಿಗೆ ಸುಲಭವಾಗಿ ಹರಡುತ್ತೆ. ಮಳೆಗಾಲದಲ್ಲಿ ಈ ಶಿಲೀಂಧ್ರ ಗಿಡದ ಬೇರ್ನಲ್ಲಿ ಅಥವಾ ನೆಲದ ಮಟ್ಟದ ಎಲೆಗಳ ಕೆಳಭಾಗದಲ್ಲಿ ಕಂಡುಬರುತ್ತೆ. ಇನ್ನು ಈ ಶೀಘ್ರ ಸೊರಗು ರೋಗವನ್ನು ಗುರುತಿಸೋದು ಹೇಗೆ ಅಂದರೆ, ಮೊದಲನೇದಾಗಿ ಈ ಕರಿಮೆಣಸಿನ ಬಳ್ಳಿಗಳು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಹಳದಿ ಬಣ್ಣಕ್ಕೆ ತಿರುಗೋದನ್ನು ನಾವು ಕಾಣಬಹುದು. ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಆ ಚುಕ್ಕೆಗಳು ದೊಡ್ಡದಾಗ್ತಾ ಎಲೆಗಳಿಗೆಲ್ಲ ವ್ಯಾಪಿಸುತ್ತವೆ ಮತ್ತು ಎಲೆಗಳು ಉದುರೋದಕ್ಕೆ ಪ್ರಾರಂಭಿಸ್ತವೆ. ಮಣ್ಣಿನ ಮೇಲ್ಭಾಗದ ಬಳ್ಳಿಗಳು, ಮೃದು ಕಾಂಡ, ಕುಡಿ ಎಲೆಗಳು ರೋಗದಿಂದ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಬಳ್ಳಿಗಳಿಗೆ ರೋಗ ಸಂಪೂರ್ಣವಾಗಿ ವ್ಯಾಪಿಸಿದಾಗ ಕಾಳು ಕೊನೆಗಳು ಕೂಡ ಉದುರುತ್ತವೆ ಮತ್ತು ರೆಂಬೆಗಳು ಗೆಣ್ಣು ಭಾಗದಲ್ಲಿ ಮುರಿದು ಪೂರ್ತಿ ಬಳ್ಳಿ ಸೊರಗಿ 15 ದಿನದಲ್ಲಿ ಅವು ಕುಸಿದು ನಾಶ ಆಗ್ತವೆ. ಆದ್ದರಿಂದ ಈ ರೋಗವನ್ನು ಶೀಘ್ರ ಸೊರಗು ರೋಗ ಅಂತ ಕರೀತಾರೆ. ಬಳ್ಳಿಯ ಬುಡದ ಎಲೆಗಳ ಮೇಲೆ ವೃತ್ತಾಕಾರದ ನೀರಿನಿಂದ ತೊಯ್ದಂಥ ಕಪ್ಪು ಮಚ್ಚೆಗಳು ಕಾಣಿಸ್ಕೊಂಡು ಎಲೆಗಳು ಕೊಳೆತು ಹೋಗ್ತವೆ. ಅಲ್ಲದೆ ರೋಗದ ತೀವ್ರತೆ ಜಾಸ್ತಿ ಆದಾಗ ಕಾಂಡ ಕೂಡ ಕೊಳೆಯೋದಕ್ಕೆ ಪ್ರಾರಂಭಿಸಿ ಬಳ್ಳಿ ಸಂಪೂರ್ಣವಾಗಿ ನಾಶ ಆಗುತ್ತೆ. ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥ ಬೇರಿನ ಭಾಗಗಳಿಗೆ

ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಂದ ಸಂದೇಶ. ನಮಸ್ಕಾರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಪ್ರತಿ ವರ್ಷ June 12 ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಜಗತ್ತಿನೆಲ್ಲೆಡೆ ಆಚರಿಸಲಾಗುತ್ತದೆ. ಬಾಲ ಕಾರ್ಮಿಕರು ಹಾಗೂ ಕಿಶೋರ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಅಪರಾಧವಾಗಿರುತ್ತದೆ. ನಾವೆಲ್ಲರೂ ಸೇರಿ ಮಕ್ಕಳ ಹಕ್ಕಿಗೆ ಅವರ ಬದುಕಿಗೆ ಶ್ರಮಿಸೋಣ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಮಕ್ಕಳ ಹಕ್ಕುಗಳನ್ನು ಮಕ್ಕಳಿಗೆ ಹಾಗೂ ಪೋಷಕರಿಗೆ ತಿಳಿಸುವ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ನೀವು ಸೇರಿ ಹಮ್ಮಿಕೊಳ್ಳೋಣ. ರಾಜ್ಯದ ಯಾವುದೇ ಭಾಗದಲ್ಲಿ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಕರೆ ಮಾಡಲು ಕೋರಲಾಗಿದೆ. ಜೈ ಜೈ ಕರ್ನಾಟಕ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಮೂರ್ನಾಡು ಬಾಡಗ ಗ್ರಾಮ ಹತ್ರ ಪಾಂಡಂಡ ಗಣೇಶ್ ಗಣಪತಿ ಅಂಗ ಇಂದು ಮರಣಪಟ್ಟಿತು. 67 ಬೈತ್ರ ಪಾಂಡಂಡ ಗಣೇಶ್ ಗಣಪತಿ ಅಂಗಡ ಆಕೇರಿ ಕಾರ್ಯ ನಾಳೆ ಪೊಲಕ 11 ಮೂರ್ನಾಡು ಬಾಡಗ ಗ್ರಾಮ ಹತ್ರ ಒಕ್ಕ ಐನು ಮನೆಯಲ್ಲಿ ನಡಪಂದು ಒಕ್ಕ ಕರ ಅರ್ಚಿಟ್ಟಿತು. ಸುದ್ದಿ ಚೊಂಪಿ ಪ್ರಾಯೋಜಕರು ಏಟ್ರಿಯಾ ಇನ್ಫೋಟೆಕ್ ಬೆಂಗಳೂರು. ಮಾಲೀಕರು ತುಮ್ತಜ್ಜಿರಾ ಸಂದೀಪ್ ಸುನಿ 69 ಗ್ರಾಮ ಮಡಿಕೇರಿ ತಾಲೂಕು. ಮೊಬೈಲ್ 9986123561. ಸುದ್ದಿ ಜೊಂಪೆ ಓದ್ತಾರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಸೇರಿದಂತೆ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಮಡಿಕೇರಿ ಜಿಲ್ಲಾ ಪಂಚಾಯಿತಿ ಸಭಾಮಂಡಳಿ ಇಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕಾರ್ಯಕ್ರಮ ನಡೆತ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜಾವು ಭಾಗವಹಿಸಿ ಮಾತಾಡಿ, ಮಕ್ಕಳ ಭವಿಷ್ಯ ರೂಪಿಸಿಕೆ ಅಪ್ಪ ಅವಂದರ ಪಾತ್ರ ಬಹಳ ಮುಖ್ಯ. ಈ ನಿಟ್ಟಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡೋಕ್ಕೂ ಕ್ರೀಡೆ, ಕಲೆ, ಸಾಹಿತ್ಯ, ಸಂಗೀತ ಬ್ಯಾರೆ ಬ್ಯಾರೆ ಕ್ಷೇತ್ರಗಳಲ್ಲಿ ಭಾಗವಹಿಸಿಕೆ ಪ್ರೇರೇಪಿಸೋಕುತ ಹೇಳ್ದು. ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಸಂಬಂಧಪಟ್ಟಂಗೆ ಗ್ರಾಮ ಹಂಗೆ ಹಾಡಿಗಳಲ್ಲಿ ದಿನಾಲು ಜಾಗೃತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋಕುತ ಇವು ತಿಳಿಸಿದವು. ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾವು ಮಾತಾಡಿ, ಮಕ್ಕಳ ಉತ್ತಮ ಬೆಳವಣಿಗೆಗೆ ಅಪ್ಪ ಅವಂದರ ಶ್ರಮ ತುಂಬಾ ಮುಖ್ಯ ಅಂತ ಹೇಳ್ದು. ಈ ಹೊತ್ತಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ದಿನೇಶ್ ಕುಮಾರ್, ಕೊಡಗು ಜಿಲ್ಲಾ ಕಾರ್ಮಿಕಾಧಿಕಾರಿ ಟಿ ಕಾವೇರಿ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ 2023-24 ಸಾಲಿನ ತೋಟಗಾರಿಕೆ ವಿಜ್ಞಾನದ ಎಂಎಸ್ಸಿನ ಫ್ರೂಟ್ ಸೈನ್ಸ್ಲಿ ಕೊಡಗಿನ ಸೂದನ ಧನ್ಯಶ್ರೀಯವು 4 ಚಿನ್ನದ ಪದಕ ಪಡ್ಕೊಂಡಿದ್ದು, ಇವು ಚೆಟ್ಟಳ್ಳಿ ಈರವಳ್ಳಿಮುಡಿ ಗ್ರಾಮದ ಸೂದನ ಗಣೇಶ್ ಮತ್ತು ಚಿನ್ನಪ್ಪ ದಂಪತಿಗಳ ಮಗಳಾಗಿತ್ತು. 2025-26 ಸಾಲಿ ಮುಂಗಾರು ಹಂಗಾಮುಲಿ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕುಲಿ ಹೋಬಳಿ ಮಟ್ಟದ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅತೀರ, ತುಂಗಾ, ಆರ್ಎನ್ಆರ್, ಇಂಟಾನ್, ಬಿಆರ್, ತನು ಮತ್ತು ಐಆರ್ ಭತ್ತದ ಬಿತ್ತನೆ ಬೀಜಗ ಸಿಕ್ಕುವೆ. ಬಿತ್ತನೆ ಬೀಜಗಳನ್ನ ಪಡ್ಕೊಳ್ಳುವ ರೈತರು ಆರ್ಟಿಸಿ, ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ಗಳನ್ನ ರೈತ ಸಂಪರ್ಕ ಕೇಂದ್ರಗಳಿಗೆ ಕೊಟ್ಟು ಸರ್ಕಾರ ನಿಗದಿಪಡಿಸಿರುವ ರಿಯಾಯಿತಿ ದರಲ್ಲಿ ಬಿತ್ತನೆ ಬೀಜಗಳನ್ನ ಪಡ್ಕೊಳ್ಳುವಂಗೆ ವಿರಾಜಪೇಟೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಕೇಳಿಕೊಂಡಳು. ಮೂರ್ನಾಡು ಕರೆಂಟ್ ಉಪಕೇಂದ್ರದಲ್ಲಿ ರಿಪೇರಿ ಕೆಲಸ ಇರುವುದರಿಂದ ನಾಳೆ ಹೊತ್ತಾರೆ 10 ಹಿಂಬತ್ತ 5 ಮುಟ್ಟ ಮೂರ್ನಾಡು, ಮರಗೋಡು, ಹಾಕತೂರು, ಹೊಸಕೇರಿ, ಹೊದ್ದೂರು, ನರಿಯಂದಡ, ನಾಪುಕ್ಲು, ಕುಂಜಿಲ, ಎಮ್ಮೆಮಾಡು, ಬಲ್ಲಮಾವಟ್ಟಿ ಹಂಗೆ ಸುತ್ತಮುತ್ತ ಕಡೆಗಳಲ್ಲಿ ಕರೆಂಟ್ ಇರದುಲೆ. ಹಂಗೆ ಶುಂಠಿಕೊಪ್ಪ 66/11 kV ವಿದ್ಯುತ್ ಉಪಕೇಂದ್ರದಲ್ಲಿ ರಿಪೇರಿ ಕೆಲಸ ಇರುವುದರಿಂದ ಶುಂಠಿಕೊಪ್ಪ ಟೌನ್, ಪನ್ಯ, ಹರದೂರು, ಬೆಟ್ಟಗೇರಿ, ಸಿಸಿಎಲ್, ನಾಕೂರು, ಶಿರಂಗಾಲ, ಹೆರೂರು, ಅಂದಗೋವೆ, ಕೊಡಗರಳ್ಳಿ, ಹೊಸಕೋಟೆ, ಕಂಬಿಬಾಣೆ ಹಂಗೆ ಸುತ್ತಮುತ್ತ ಕಡೆಗಳಲ್ಲಿ ಕರೆಂಟ್ ಇರದುಲೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ನಾಳೆ ಹೊತ್ತಾರೆ 10 ಮಧ್ಯಾಹ್ನ 1 ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಟೀಸರ್ ದಿ ಟೆಕ್ನಿಕಲ್ ಸರ್ವಿಸ್ ಮೈಸೂರು, ಕಲ್ಯಾಣಿ ಮೋಟರ್ಸ್ ಮಡಿಕೇರಿ, ಮುತ್ತೂಟ್ ಫೈನಾನ್ಸ್ ಮೈಸೂರು, ಅಪೋಲೋ ಫಾರ್ಮಸಿ ಮೈಸೂರು, ತಾಜ್ ರೆಸಾರ್ಟ್ ಮಡಿಕೇರಿ, ಕ್ಲಬ್ ಮಹೇಂದ್ರ ರೆಸಾರ್ಟ್ಗಳಲ್ಲಿ ಖಾಲಿ ಇರುವ ಚಾಕರಿಗಳಿಗೆ ನೇರ ಸಂದರ್ಶನ ಮಾಡಿ ನೇಮಕಾತಿ ಮಾಡಿಕೊಂಡವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಡಿಪ್ಲೊಮಾ, ಐಟಿಐ ಪದವಿ, ಸ್ನಾತಕೋತ್ತರ ಪದವಿ ಪಡ್ಕೊಂಡಿರುವ ಅಭ್ಯರ್ಥಿಗ ಈ ಮೇಳದಲ್ಲಿ ಭಾಗವಹಿಸಕ. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ 8:30 ಆಕೇರಿಯಾದಂಗೆ ಕಳೆದ 24 ಅವಧಿಯಲ್ಲಿ ಇಂದಿನ ಸರಾಸರಿ ಮಳೆ 7.49 mm, ಮಡಿಕೇರಿ ತಾಲೂಕಿನ ಇಂದಿನ ಸರಾಸರಿ ಮಳೆ 16.48 mm, ವೀರಶಪೇಟೆ ತಾಲೂಕಿನ ಇಂದಿನ ಸರಾಸರಿ ಮಳೆ 6.70 mm, ಪೊನ್ನಪೇಟೆ ತಾಲೂಕಿನ ಸರಾಸರಿ ಮಳೆ 2.95 mm, ಸೋಮರಪೇಟೆ ತಾಲೂಕಿನ ಇಂದಿನ ಸರಾಸರಿ ಮಳೆ 5.40 mm, ಕುಶಾಲನಗರ ತಾಲೂಕಿನ ಇಂದಿನ ಸರಾಸರಿ ಮಳೆ 5.90 mm ಆಗಿತ್ತು. ಮಧ್ಯಪ್ರಾಚ್ಯದ ಇತಿಹಾಸದಲ್ಲಿ ಸೂರಿನ ಬಾರಿಗೆ ಅರಬ್ ಸಂಯುಕ್ತ ಸಂಸ್ಥಾನದ ಅಬಿದಾಬಿ ಬಿಎಪಿಎಸ್ ಹಿಂದೂ ದೇವಸ್ಥಾನದಲ್ಲಿ ಇತ್ತೀಚೆಗೆ ನಡೆದ ಗುರು ವಂದನಾ ಕಾರ್ಯಕ್ರಮದಲ್ಲಿ ಕೊಡಗಿನ ಚಿತ್ರಶಿಲ್ಪ ಕಲಾವಿದರಾದ ಬಿಕೆ ಗಣೇಶ್ ರೈ ಅವರಿಗೆ ಸಂಸ್ಕೃತಿ ಶಿಲ್ಪಕಲಾ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರಾತ್. ಪ್ರಾಯೋಜಕರು ಏಟ್ರಿಯಾ ಇಂಪೋಟೆಕ್ ಬೆಂಗಳೂರು, ಮಾಲೀಕರು ತುಮ್ತಜ್ಜಿರಾ ಸಂದೀಪ್ ಸುನಿ, 60 ಗ್ರಾಮ ಮಡಿಕೇರಿ ತಾಲೂಕು, ಮೊಬೈಲ್ 9986123561. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಭಾರತೀಯ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟೆ, ಕೊಡಗಿನಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ ಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611555457. ಅನ್ವೇಷಿಸಿ ಅತ್ಯದ್ಭುತ ಪವರ್ ಹಾಗೂ ಫ್ಯೂಚರಿಸ್ಟಿಕ್ ಡಿಸೈನ್, ಎಕ್ಸ್ಪೀರಿಯನ್ಸ್ ಮಾಡಿ ಸಾಟಿ ಇಲ್ಲದ ಸುರಕ್ಷತೆ, ಎಲ್ಲವೂ ಇದೊಂದರಲ್ಲೇ. ದಿ ವೇಟ್ ಇಸ್ ಓವರ್. ಪ್ರಸ್ತುತವಿದೆ ಸೆಗ್ಮೆಂಟ್ ನಲ್ಲೇ ಅತ್ಯಂತ ಸೇಫೆಸ್ಟ್ ಕಾರ್ ಹೊಚ್ಚ ಹೊಸ ಶ್ಕೋಡಾ ಕೈಲಾಗ್. ಹೊಚ್ಚ ಹೊಸ ಶ್ಕೋಡಾ ಕೈಲಾಗ್ ಟೆಸ್ಟ್ ಡ್ರೈವ್ ಗೆ ಲಭ್ಯ. ಬುಕಿಂಗ್ಸ್ ಮತ್ತು ಟೆಸ್ಟ್ ಡ್ರೈವ್ ಗಾಗಿ ಭೇಟಿ ಕೊಡಿ ಪ್ಯಾಲೇಸ್ ಸ್ಕೋಡಾ, ನೆಕ್ಸ್ಟ್ ಟು ವೆಸ್ಟ್ ಸೈಡ್, ಕುವೆಂಪು ನಗರ, ಮೈಸೂರು. ಕಾಲ್ 9742208080. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಶ್ಕೋಡಾ. ಜೂನ್ 3 ನಿಧನರಾದ ಮಡಿಕೇರಿಯ ಕೊಲ್ಲಚೆಟ್ಟಿದ ಗಿರಿಯಪ್ಪ ಅವರ ತಿಥಿ ಕರ್ಮಾಂತರ ನಾಳೆ ಶುಕ್ರವಾರ ಪೂರ್ವಾಹ್ನ 11 ಮಡಿಕೇರಿ ವಿದ್ಯಾನಗರ ರಸ್ತೆ ಎಫ್ಎಂಸಿ ಕಾಲೇಜು ಹಿಂಭಾಗದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ಧರಣಿ, ಮಗ ಜಗನ್ ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಮಡಿಕೇರಿಯ ಹಾಗೂ ಗೋಣಿಕೊಪ್ಪದ ಮೂಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಅರ್ಪಿಸುತ್ತಿದೆ ಮತ್ತಷ್ಟು ವೆರೈಟಿ ವಿನ್ಯಾಸಗಳಿಂದ ಕೂಡಿದ ಆಂಟಿಕ್ ಅಂಡ್ ಜೇಮ್ಸ್ ಸ್ಟೋನ್ ಫೆಸ್ಟ್ ಇದೇ ಮೇ 23 ಬನ್ನಿ. ಇದುವರೆಗೆ ಬೇರೆಲ್ಲೂ ನೋಡಿರದಂತಹ ಆಭರಣಗಳನ್ನು ವೀಕ್ಷಿಸಿ ಖರೀದಿಸಿ. ಮೂಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಸದಾ ಸಂತೋಷಕ್ಕಾಗಿ ಬನ್ನಿ ಮೂಳಿಯಕ್ಕೆ. ಭಗವತಿ ಸ್ಪೈಸಸ್ ನಾಪೋಕ್ಲು, ನಮ್ಮಲ್ಲಿ ನಂದಿನಿಯ ಹಾಲು, ಮೊಸರು ಹಾಗೂ ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಅಲ್ಲದೆ ಸಮಾರಂಭಗಳಿಗೆ ಫ್ರೀಜರ್ನೊಂದಿಗೆ ಸ್ಥಳಕ್ಕೆ ಡೆಲಿವರಿ ಕೊಡಲಾಗುವುದು. ಜೊತೆಗೆ ಮಿಲ್ಕಿ ಮಿಸ್ಟ್, ಐನ್ಮನೆ ಪ್ರಾಡಕ್ಟ್ಸ್, ಹೊರಗಿನ ಸಾಂಪ್ರದಾಯಿಕ ಗಮನಸನ್ನ, ಜೀರಿಗೆ ಸನ್ನ, ಅಕ್ಕಿ, ಅಲ್ಲದೆ ನಾಡು ಅಕ್ಕಿಯನ್ನು ತೊಳೆದು ಒಣಗಿಸಿ ಜರಡಿಯಾಡಿದ ಅಕ್ಕಿ ಪುಡಿ, ಕರಂಬುಟ್ಟು, ಪಾಪುಟ ತರಿ, ಇಡ್ಲಿ, ದೋಸೆ, ಬ್ಯಾಟರ್, ಹೊರಗಿನ ಶುದ್ಧ ಜೇನುತುಪ್ಪವೂ ದೊರೆಯುತ್ತದೆ. ಬನ್ನಿ ಖರೀದಿಸಿ. ಭಗವತಿ ಸ್ಪೈಸಸ್, ಎಫ್ಎಂಸಿ ರೋಡ್, ನಿಯರ್ ಡಿಸಿಸಿ ಬ್ಯಾಂಕ್ ಎಟಿಎಂ, ನಾಪೋಕ್ಲು. ಕಾಲ್ 8660125630. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಮಕ್ಕಳ ಭವಿಷ್ಯತ್ತಿನ ರೂಪಿಸಿಡುವಲ್ಲಿ ಅಪ್ಪವಂಗಡ ಪಾಲು ಮುಖ್ಯಪಟ್ಟದಾಯಿತುಂಡು. ಈ ನಿಟ್ಟಲು ಮಕ್ಕಳ ಶಿಕ್ಷಣಕ್ಕೆ ಅವರ ಒತ್ತು ಕೊಡಿಕೊಂಡು ಕಲೆ, ಕ್ರೀಡೆ, ಸಾಹಿತ್ಯ, ಸಂಗೀತ, ಪಿಂಜ, ಬೋರೆ ಬೋರೆ ಕೋವಲು ಮಕ್ಕಳ ಕೂಡಿಯಾಡುವನಕ್ಕೆ ಪುರುಡು ಕೊಡ್ಕೊಂಡು ಒಂದು ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಅಣ್ಣಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ, ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಮಕ್ಕಳ ವಿಶೇಷ ಪೊಲೀಸ್ ಘಟಕ ಪಿಂಜ ಬೋರೆ ಬೋರೆ ಸಂಘ ಸಂಸ್ಥರ ಕೂಡುಕೂಟತಲು ಮಡಿಕೇರಿಯ ಜಿಲ್ಲಾ ಪಂಚಾಯತ್ ಸಭಾಬಾಡಿಲು ಇಂದು ನಡೆದ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕಾರ್ಯಕ್ರಮದ ಕೂಡಿಯಾಡಿತು. ಇವು ತಕ್ಕ ಪರಂದತ್ತು. ಬಾಲ ಕಾರ್ಮಿಕ ಪದ್ಧತಿ ಇಲ್ಲತನಕ್ಕೆ ಮಾಡುವಕ್ಕೂ ಗ್ರಾಮ ಪಿಂಜ ಹಾಡಿಲು ಪ್ರತಿದಿನ ಜಾಗೃತಿ ಕಾರ್ಯಕ್ರಮ ಏರ್ಪಾಡು ಮಾಡೋಣಂದು ಅಣ್ಣುಚ್ಚಿ. ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭ ಪ್ರತಿಜ್ಞಾವಿಧಿ ಮಾಡಿಚಿಟ್ಟಿತು. ಮಕ್ಕಕ್ಕೆ ಮೌಲ್ಯವುಳ್ಳ ವಿದ್ಯೆನ ಪಡಪು ಚುಡುವನಕ್ಕೆ ಆಂಡು ಇದಿಲಿಂಜ ಅಪರಾಧ ಪ್ರಕರಣದ ಕೂಡಿಯಾಡತನಕ್ಕೆ ನೋಟ್ಯವಲೊಂದು ಅಭಿಪ್ರಾಯಪಟ್ಟತು. ಅಂಗಡಿ, ಹೋಟೆಲ್, ಗ್ಯಾರೇಜ್, ಕಲ್ಲುಕೊರೆ, ತೋಟ, ಮನೆ, ಪಿಂಜ ವಾಣಿಜ್ಯ ಸಂಸ್ಥೆಲು ಚರಿಯ ಮಕ್ಕಳ ಪಣಿಕ್ಕೆ ಬೆಚ್ಚಂಡಿತ ಅಂದು ತಪಾಸಣೆ ನಡೆತುವ ಅಂದು ಅಣ್ಣುಚ್ಚಿ. ಜಿಲ್ಲಾ ಪಿಂಜ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ತಂಡ ರಚನೆ ಮಾಡಿತ್ತು.